ಮಳೆ ದಕ್ಷಿಣ ಕನ್ನಡ ಕೊಡಗಿನಲ್ಲಿ ಜನಜೀವನ ಅಸ್ತವ್ಯಸ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮೊದಲಿಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ. ಉದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯುವ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದ್ರೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆಯ ಜೊತೆಗೆ ಕಾಳುಮೆಣಸು ಯಾವ ರೀತಿ ಬೆಳಿಬೇಕು, ಅದರ ಆದಾಯ ಏನು, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಂಡ್ವಿ. ಅದೇ ರೀತಿಯಾಗಿ ಈ ವಾರದ ಸಂಚಿಕೆಯಲ್ಲಿ ಅಡಿಕೆಯ ಜೊತೆಗೆ ಕೋಕೋ ಬೆಳೆ ಈ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ಇಲ್ಲಿನ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಈ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಕಳೆದ ವಾರದ ವಿಚಾರದಲ್ಲಿ ತಾವು ಅಡಿಕೆ ಜೊತೆಗೆ ಕಾಳುಮೆಣಸು ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ಈ ವಾರದ ಸಂಚಿಕೆಯಲ್ಲಿ ಅಡಿಕೆ ಜೊತೆಗೆ ಕೋಕೋ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಅದನ್ನು ಸಂಸ್ಕರಿಸಬೇಕು, ಎಷ್ಟು ವರ್ಷಗಳ ನಂತರವಾಗಿ ಬೆಳೆ ಪ್ರಾರಂಭವಾಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಕೋಕೋ ಬಗ್ಗೆ ಮಾತಾಡೋದಾದ್ರೆ ಸರ್, ಕೋಕೋ ಯಾಕೆ ಬೇಕು ಅಂತ? ಹಾಂ ನೋಡಿ, ಕೋಕೋನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಬರ್ತಾ ಇದೆ. ನಮ್ಮ ದೇಶದಲ್ಲಿ ನಮಗೆ 100,00,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದು ನಮಗೊಂದು 28,000 ಟನ್ನಷ್ಟು ಉತ್ಪಾದನೆ ಆಗ್ತಾ ಇದೆ. ನಮಗೆ ಈ ಉತ್ಪಾದನೆ ಸಾಲ್ತಾ ಇಲ್ಲ. ನಮಗೆ ವರ್ಷಕ್ಕೆ 120,000 ಟನ್ನಷ್ಟು ಬೇಕಾಗ್ತದೆ. ತಮಗೆಲ್ಲ ಗೊತ್ತಿದ್ದಾಗ ಚಾಕ್ಲೇಟ್ ತಿನ್ನೋರ ಸಂಖ್ಯೆ ಏನು ಕಡಿಮೆ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಚಾಕ್ಲೇಟ್ ಬೇಕೇ ಬೇಕು. ಹಾಗಾಗಿ ನಾವು ಆ ಕಾರಣದಿಂದ ನಮ್ಮ ಉತ್ಪಾದನೆ ಕಡಿಮೆ ಇರೋದರಿಂದ ನಾವು ಬೇರೆ ರಾಷ್ಟ್ರಗಳಿಂದ ಅದನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಆಮದನ್ನೇ ಹೆಚ್ಚು ಕಡಿಮೆ 2,500 ಕೋಟಿ ರೂಪಾಯಿ ಮೌಲ್ಯದ ಕೋಕೋವನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇಷ್ಟನ್ನು ನಾವು ರೈತರು ಬೆಳೆದ್ರೆ ಅಷ್ಟು ದುಡ್ಡು ನಮ್ಮ ದೇಶಕ್ಕೆ ಉಳಿತು. ಹಾಗಾಗಿ ನಾವು ಕೋಕೋ ಒಂದು ಉತ್ತಮವಾದಂಥ ಮತ್ತು ಪೂರಕವಾದಂಥ ಬೆಳೆ. ಹೆಂಗೆ ಪೂರಕ ಅಂತ ಹೇಳ್ತೀನಿ. ನೀವು ಅಡಿಕೆ ತೋಟದಲ್ಲಿ ನೀವು ನಾಟಿ ಮಾಡಿದಾಗ 4 ಗಿಡಗಳ ಮಧ್ಯೆ ಒಂದು ಕೊಕ್ಕೋ ಹಾಕಿದಾಗ ಇದು ಸಹಿತ ಫಲ ಕೊಡೋದು 3 ವರ್ಷ ಆದ ನಂತರ. 2ನೇ ವರ್ಷಕ್ಕೆ ನಿಮಗೆ ಹೂವು ಕಚ್ಚು ಸ್ಟಾರ್ಟ್ ಆಗ್ತದೆ. ಭಾಳಷ್ಟು ಜನ ನಮ್ಮ ಮತ್ತು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಸಹಿತ ನಾವು ಕಾಳು ಮೆಣಸು ಮತ್ತು ಈ ಕೊಕ್ಕೋ ಗಿಡಗಳನ್ನು ಮಾಡ್ತೀವಿ, ಅಡಿಕೆ ಸಸಿಗಳನ್ನು ಮಾರಾಟ ಮಾಡ್ತೀವಿ. ಗುಣಮಟ್ಟದ್ದು ಭಾಳಷ್ಟು ಬೇಡಿಕೆ ಬಂದಿದೆ. ಹೋದ ವರ್ಷ ನಾವು ಒಂದು 6,000-7,000 ಕೊಕ್ಕೋ ಮಾರಿದ್ವಿ. ಈ ವರ್ಷವೂ ಬಹಳಷ್ಟು ಬೇಡಿಕೆ ಇದೆ. ಈ ಕೊಕ್ಕೋ 4 ಗಿಡಗಳ ಮಧ್ಯೆ ಒಂದು ಹಾಕಿದಾಗ 3 ವರ್ಷದ ನಂತರ ಫಲ ಆರಂಭ ಆಗ್ತದೆ. ಮತ್ತು ಇದನ್ನು ಸಹಿತ ಇದ್ರ ಬೇರುಗಳು ಸ್ವಲ್ಪ ಆಳವಾಗಿ ಹೋಗೋದ್ರಿಂದ ಅಡಿಕೆಯ ಜೊತೆಗೆ ಯಾವುದೇ ಥರ ಸ್ಪರ್ಧೆಯನ್ನು ಮಾಡೋದಿಲ್ಲ. ಮತ್ತು ಇದು ನಿತ್ಯ ಹರಿದ್ವರ್ಣದ ಮರ ಕೊಕ್ಕೋ, ಹಾಗಾಗಿ ಎಲೆಗಳು ಯಾವಾಗಲೂ ಬೀಳ್ತಾನೆ ಇರ್ತದೆ. ಅಷ್ಟೊಂದು ನಿಮಗೆ ಸಾವಯವ ಅಂಶ ಭೂಮಿಗೆ ಸೇರ್ತಾ ಹೋಗ್ತದೆ. ಒಂದು ಅಧ್ಯಯನದ ಪ್ರಕಾರ ಎಕರೆಗೆ 1-2 ಟನ್ನಷ್ಟು ಎಲೆ ಬೀಳ್ತದೆ ಇದು 1 ವರ್ಷಕ್ಕೆ. ನಿಮಗೆ ಉತ್ತಮ ಗುಣಮಟ್ಟದ ಗೊಬ್ಬರ ಹೇಗೆ ಗೊತ್ತಿದೆ? 1 ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಅಂದರೆ ನಿಮಗೆ 6,000-9,000 ರೂಪಾಯಿ ಹೇಳ್ತಾರೆ. ಅದು 1-3 ಟನ್ ಅದರೆ ಒಂದು 1/2 ಗೊಬ್ಬರ ಇರಲ್ಲ, ಬೇರೆ ತ್ಯಾಜ್ಯ ವಸ್ತುಗಳು ಇರ್ತವೆ ಉಪಯೋಗಕ್ಕೆ ಬಾರದ್ದು. ನೀವು 9,000-9,000 ಕೊಟ್ಟು 1.5 ಟನ್ ತರ್ತೀರಿ ಬೇರೆ ಕಡೆ. ಇಲ್ಲಿ ಏನಿಲ್ಲದಂಗೆ ನಿಮಗೆ 2 ಟನ್ ಕೊಡ್ತದೆ ಅದು. ಹಾಗಾಗಿ ನೋಡಿ, ಒಂದು ಭೂಮಿಯ ಫಲವತ್ತತೆ ಹೆಚ್ಚು ಮಾಡ್ತದೆ, ಎರಡನೇದ್ದು ಕಳೆ ಬರದಂಗೆ ನೋಡ್ಕೊಳ್ತದೆ, ಮೂರನೇದ್ದು ನಿಮಗೆ ಆದಾಯ ಕೊಡ್ತದೆ. ಕೊಕ್ಕೋ ಧಾರಣೆ ನಾನು ಹೇಳಿದೆ ನಿಮಗೆ, 200 ರೂಪಾಯಿಯಿಂದ ಹಿಡಿದು 1,200 ರೂಪಾಯಿವರೆಗೆ ಹೋಯ್ತು ಕೆಜಿ. ಹಾಂ, ಈಗ ಸ್ವಲ್ಪ ಕಡಿಮೆ ಆಗಿ 600-700 ರೂಪಾಯಿ ನಡೀತಾ ಇದೆ. 200 ರೂಪಾಯಿ ಮೇಲೆ ಬಂದರೆ ಒಳ್ಳೆಯ ಬೆಳೆನೇ ಇದು, ಯಾಕಂದರೆ ಹೆಚ್ಚುವರಿ ಆದಾಯ, ಹೆಚ್ಚು ಬರಲಿ ಬೇಡ ಅಂತಲ್ಲ. ಆದರೆ ನಾನು ಹೇಳೋದು 200 ರೂಪಾಯಿ ಮೇಲೆ ಎಷ್ಟೇ ಬಂದರೂ ನಮಗೆ ಲಾಭವನ್ನು ತಂದುಕೊಡ್ತದೆ. 700-800 ಬಂದರೂ ತೀರಾ ಉತ್ತಮ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳಷ್ಟು ಜನ ರೈತರು ಬೆಳೆದಿದ್ದಾರೆ, ಇದನ್ನು ಬೆಳೆದು ಉತ್ತಮ ಆದಾಯವನ್ನು ಗಳಿಸಿದ್ದಾರೆ ಮತ್ತು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡಿದ್ದಾರೆ. ಹೆಂಗಂತಂದರೆ ಕೊಕ್ಕು ಹಾಕೋದ್ರಿಂದ ಮತ್ತು ಅಡಿಕೆ ಗಿಡಕ್ಕೆ ಬೇಕಾಗುವಂಥ ಪೋಷಕಾಂಶ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಬೋದು, ಯಾಕಂದರೆ ಇದು 2 ಟನ್ ಎಲೆ ಬೀಳ್ತಾ ಇದೆ, ಗೊಬ್ಬರದ್ದು ಅಲ್ಲೇ ಉಳಿದೋಯ್ತು, ಉಳಿತಾ ಇದೆ. ಹಂಗಂತೇಳಿ ಪೋಷಕಾಂಶಗಳನ್ನು ಹಾಕೋದು ಬಿಡೋ ಆಗಿಲ್ಲ, ಯಾಕಂದರೆ ಎರಡೂ ಬೆಳೆಗಳಿಗೂ ನೀವು ಸಮಾನಾಂತರವಾಗಿ ಹಾಕಿ, ಹಾಂ, ಹಾಗಾಗಿ ಎರಡೂ ಬೆಳೆಗಳಿಗೆ ಹಾಕಬೇಕು. ನಾನು ಹೇಳೋದು ಸಾವಯವ ಅಂಶವನ್ನು ಭೂಮಿಗೆ ಹೆಚ್ಚು ಬೀಳೋದ್ರಿಂದ ಮಣ್ಣಿನ ಫಲವತ್ತತೆ, ಮಣ್ಣಿನ ಫಲವತ್ತತೆ ಅಂದರೆ ನಾವು ಕೇವಲ ಬರೇ ಭೌತಿಕ ಗುಣಗಳಲ್ಲ, ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು, ಜೈವಿಕ ಗುಣಗಳು ಎಲ್ಲದರಲ್ಲಿನೂ ಹೆಚ್ಚಾಗುತ್ತೆ. ಹಾಗಾಗಿ ಇದು ಅಡಿಕೆ ಇನ್ನೂ ಚೆನ್ನಾಗಿ ಇಳುವರಿ ಕೊಡಲಿಕ್ಕೆ ಸಹಾಯ ಮಾಡ್ತದೆ. ಆದರೆ ಇಲ್ಲಿ ಕೆಲವು ಎಚ್ಚರಿಕೆ ಕ್ರಮಗಳಿದ್ದಾವೆ ಕೊಕ್ಕೋದಲ್ಲಿ. ಹೌದು, ಹೇಳಿ ಸರ್. ಈಗ ರೈತರು ಹಾಗೆ ಬಿಟ್ಟುಬಿಟ್ರೆ ಆಗಲ್ಲ ಇದು, ಅದಕ್ಕೆ ಸರಿಯಾಗಿ ಪ್ರೂನಿಂಗ್ ಮಾಡ್ಕೊ, ಸೌರವಿಕೆ ಬಹಳ ಮುಖ್ಯ. ಸೌರವಿಕೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಇದು ಹೆಮ್ಮರಾಗಿ ಬೆಳೀತಂದರೆ ಕಾಂಪಿಟೇಷನ್ ಆಗ್ತದೆ, ಗಾಳಿ ಬೆಳಕು ಆವಾಗ ತೊಂದರೆ ಆಗ್ತದೆ. ಹಾಗಾಗಿ ಸೌರವಿಕೆನು ಅಂದರೆ ನಾವೇನು ಹೇಳ್ತೇವಲ್ಲ, ಶಿಫಾರಸು ಮಾಡಿದಂಥ ಕ್ರಮಗಳನ್ನು ಅನುಸರಿಸಿದ್ದಾದರೆ ಏನೂ ಆಗೋದಿಲ್ಲ. ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರದಿಂದ ಕೊಕ್ಕೋಗೆ ವಿಶೇಷವಾದಂಥ ಆದ್ಯತೆ ಕೊಟ್ಟು ನಾವು ಈ ಅಂತರ ಬೆಳೆಗಳ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಡೈರೆಕ್ಟ್ರೇಟ್ ಆಫ್ ಕೊಕ್ಕೋ, ಕ್ಯಾಶು ಆ್ಯಂಡ್ ಕೊಕ್ಕೋ ಡೆವಲಪ್ಮೆಂಟ್ ಕೊಚ್ಚಿನ, ಅವರು ನಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಿದ್ದಾರೆ ವಿಶ್ವವಿದ್ಯಾಲಯಕ್ಕೆ. ಈ ದಿಸೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮೊನ್ನೆ ನಾವು ಈ ಹಣ್ಣು ಮತ್ತು ಆಹಾರ ಮೇಳದಲ್ಲಿ 28 ಏಪ್ರಿಲ್ ಕೊನೆಯ ದಿನ ರಾಜ್ಯ ಮಟ್ಟದ ಒಂದು ಕೊಕ್ಕೋ ಮತ್ತು ಗೋಡಂಬಿದ ಒಂದು ಸಮಾವೇಶವನ್ನು ಮಾಡಿದ್ವಿ. ಅಲ್ಲಿನೂ ಕೊಕ್ಕೋ ಬೆಳೆ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ಟಿವಿ. ಹಾಗಾಗಿ ವಿಶ್ವವಿದ್ಯಾಲಯದಿಂದ ಈ ದಿಸೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ರೈತರು ಏಕ ಬೆಳೆ ಮಾಡೋದೇನೆ, ಬಹು ಬೆಳೆ ಪದ್ಧತಿ ಮಾಡಿಕೊಂಡು ಜಮೀನನ್ನು ಸರಿಯಾಗಿಟ್ಕೊಂಡು ಹೆಚ್ಚು ಆದಾಯವನ್ನು ಗಳಿಸಿ ಅವ್ರಿಗೂ ಸಹಿತ ಒಳ್ಳೆ ಅನುಕೂಲ ಆಗಲಿ ಅನ್ನೋ ಒಂದು ಮೂಲ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನೂ ಸಿಗ್ತದೆ, ಇನ್ನೂ ಹೆಚ್ಚು ಮಾಹಿತಿ ಸಿಗ್ತದೆ. ಅಲ್ಲದೆ ಗಿಡಗಳ ಲಭ್ಯತೆಯೂ ಇದೆ. ಹೌದು, ಹಾಗಾಗಿ ನಮ್ಮಲ್ಲಿನೂ ಸಹಿತ ಅವರು ಗಿಡಗಳನ್ನು ತೆಗೆದುಕೊಳ್ಳಬಹುದು. ಈ ಕೊಕ್ಕೋ ಬೆಳೆ ಗಿಡ ಅಂತ ಹೇಳಿದ್ರಿ ಸರ್, ಇದನ್ನು ಯಾವ ಸಮಯದಲ್ಲಿ ನಾಟಿ ಮಾಡಬೇಕು ಮತ್ತು ಯಾವ ಒಂದು ಸಂದರ್ಭ ಅಂತಂದರೆ ಯಾವ ಟೈಮಲ್ಲಿ ಅಂತ ಹೇಳ್ತೀರಿ? ತಾವು ಕೇಳಿದ ಹಾಗೆ ಕೊಕ್ಕೋ ಇದನ್ನು ಸಹಿತ ಮುಂಗಾರು ಹಂಗಾಮಿನಲ್ಲಿ, ಮುಂಗಾರು ಆರಂಭ ಆಗ್ತಿದ್ದಂಗೆ, ಹೆಚ್ಚು ಮಳೆ ಆದರೆ ಕೊಳೆಯುವಂಥ ಸನ್ನಿವೇಶ ಇದರಲ್ಲಿಯೂ ಬರ್ತದೆ. ಹಾಗಾಗಿ ಸ್ವಲ್ಪ ಮೊದಲೇ ಮಾಡೋದು ಒಳ್ಳೇದು, ಇಲ್ಲ ಸ್ವಲ್ಪ ಲೇಟಾಗಿ ಮಳೆ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ಮಾಡೋದು ಬಹಳ ಒಳ್ಳೆಯದು. ಇಲ್ಲಿ ಬೀಜದಿಂದನೂ ಗಿಡಗಳಿದ್ದಾವೆ ಮತ್ತು ಕಸಿ ಮಾಡಿದ ಗಿಡಗಳಿದ್ದಾವೆ. ಬೀಜದಿಂದ ಈಗ ನಮ್ಮ CPCRI ವಿಟ್ಲರ್ ರೀಜನಲ್ ರಿಸರ್ಚ್ ಸ್ಟೇಷನ್ದಿಂದ ಅನೇಕ ಕ್ಲೋನ್ಸ್ ಬಿಡುಗಡೆ ಆಗಿದೆ. ಅದರದ್ದು ಬೀಜಗಳನ್ನು ನಾವು ಅಲ್ಲಿಂದನೇ ತಂದು ನಾವು ಗಿಡಗಳನ್ನು ಮಾಡಿ ಕೊಡ್ತಾ ಇದ್ದೆವು. ಆ ಗಿಡಗಳನ್ನು ಇವರು ರೈತರು ನಾಟಿ ಮಾಡಬಹುದು. ಇಲ್ಲಿ ನಾಟಿ ಪದ್ಧತಿ ಅಂದರೆ 4 ಗಿಡಗಳ ಮಧ್ಯೆ ಒಂದು ಮಾಡಿದರೆ ಸಾಕಾಗ್ತದೆ. ಅಂದರೆ ಒಂದು ಎಕರೆ ಪ್ರದೇಶದಲ್ಲಿ 500 ಸರಾಸರಿ ಅಡಿಕೆ ಇದ್ದರೆ ಇದೊಂದು 200-250 ತಗೊಂಡ್ರೆ ಸಾಕು, ಏನು ಹೆಚ್ಚು ಬೇಡ. ಅಷ್ಟೇ ಮೇಂಟೈನ್ ಮಾಡಿದರೆ ನೋಡಿ, ಸರಾಸರಿ 1 kg ಇಂದ 2 kg ಇಳುವರಿ 3 ವರ್ಷದ ನಂತರ ಬರ್ತದೆ. 1 kg ಅಂತೂ ಬಂದೇ ಬರ್ತದೆ, ಒಂದು 30-50 ಕಾಯಿವರೆಗೂ ಬರ್ತದೆ. ಒಂದು 30-40-50 ಕಾಯಿ ಅಂದರೆ ನಿಮಗೆ ಚೆನ್ನಾಗಿ ತುಂಬಿಕೊಂಡಿತ್ತು ಕಾಯಿ ಅಂದರೆ ಒಂದು 2 kg ಬರ್ತದೆ, ಅದು ಸಂಸ್ಕರಣೆ ಮಾಡಿದಂಥ ಬೀಜ. ಹಾಗಾಗಿ ಇದು ಉತ್ತಮ. ಒಂದು ಇಲ್ಲ, 2 kg ಬೇಡ, 1 kg ನೀವು ಸರಾಸರಿ ತೊಗೊಂಡು 2 ಕ್ವಿಂಟಲ್, ಈಗ ನಾನು ಹೇಳಿದೆ 600-700 ರೂಪಾಯಿ ಅಂತ, ಅಂದರೆ ಒಂದು 120,000-140,000 ರೂಪಾಯಿವರೆಗೂ ಹೆಚ್ಚುವರಿ ಆದಾಯ ಇದರಿಂದ ಬರ್ತದೆ. ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹೇಳಿದ್ರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀರಿ ಸರ್? ಇಲ್ಲಿನೂ ಸಹಿತ ಅಡಿಕೆಗೆ ಬೇಕಾಗುವಷ್ಟೇ ಪೋಷಕಾಂಶಗಳು ಈ ಕೊಕ್ಕೋಗೂ ಬೇಕಾಗ್ತದೆ. ಹಾಗಾಗಿ ಅಡಿಕೆಗೆ ನೀವೇನು 140 ಗ್ರಾಂನಷ್ಟು ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರತಿ ಗಿಡಕ್ಕೆ 1 ವರ್ಷಕ್ಕೆ ಬೇಕಾಗ್ತದೆ. ಅಷ್ಟೇ ಪ್ರಮಾಣದ ಪೋಷಕಾಂಶಗಳು ಕೊಕ್ಕೋಗೆ ಬೇಕಾಗೋದ್ರಿಂದ ಅಷ್ಟು 2ಕ್ಕೂ ನೀವು ಒದಗಿಸ್ಬೇಕಾಗ್ತದೆ. ಮತ್ತು ಏನಾದರೂ ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂದಾಗ ಅದನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಎಷ್ಟು ಬೇಕಂತ ಶಿಫಾರಸು ಕೊಡ್ತಾರೆ. ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು, ಬೇರೆ ಈ ಮಣ್ಣು ಪರೀಕ್ಷಾ ಕೇಂದ್ರಗಳಿಂದ ಕೊಡ್ತಾರೆ. ಅದನ್ನು ನೋಡಿಕೊಂಡು ನಾವು ಅಷ್ಟು ಪೋಷಕಾಂಶ ಲಘು ಪೋಷಕಾಂಶಗಳು ಕೊಟ್ಟಿದ್ದೆ ಆದರೆ ಆ ಲಘು ಪೋಷಕಾಂಶಗಳ ಕೊರತೆಯನ್ನು ಸಹಿತ ನಾವು ನೀಗಿಸ್ಬೋದು. 3 ವರ್ಷದ ನಂತರವಾಗಿ ಇಳುವರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ, ಎಷ್ಟು ಇಳುವರಿ ಬಗ್ಗೆ ಹೇಳೋದಾದ್ರೆ ಸರ್? ಹಾಂ, ಈಗ ನಾನು ಅದರ ಬಗ್ಗೆ ಸ್ಥೂಲವಾಗಿ ಹೇಳಿದ್ದೆ. 3 ವರ್ಷದ ನಂತರ ಒಳ್ಳೆ ಗಿಡ ಬೆಳೀತು ಅಂದರೆ 30-40 ಕಾಯಿ 1 ಗಿಡಕ್ಕೆ ಬರ್ತದೆ. ಹಾಗಾಗಿ 1 kg ಇಂದ 2 kg ಅಷ್ಟು ಸಂಸ್ಕರಣೆ ಮಾಡಿದಂಥ ಬೀನ್ಸು ಸಿಗುತ್ತೆ ಒಂದು ಗಿಡಕ್ಕೆ. ಆಮೇಲೆ ಇದರಲ್ಲಿ ಇನ್ನು ಒಂದು ಸಣ್ಣ ಸಮಸ್ಯೆ ಏನಪ್ಪ ಅಂದರೆ ಹೆಚ್ಚು ಮಳೆ ಬೀಳುತ್ತಾ ಇರ್ತದಲ್ಲ ಈ ಜೂನ್ ಜುಲೈ, ಆವಾಗ ಇದರದ್ದು ಹೆಚ್ಚು ಇಳುವರಿ ಬರುತ್ತೆ. ಆವಾಗ ರೈತರಿಗೆ ಸ್ವಲ್ಪ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದೊಂದು ಬಿಟ್ಟರೆ ಮತ್ತೇನು ಇದರಲ್ಲಿ ದೊಡ್ಡ ಸಮಸ್ಯೆಗಳು ಇಲ್ಲ. ಸಂಸ್ಕರಣೆ ಅಂದರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ ಸರ್? ಈಗ ಸಣ್ಣ ರೈತರು ಹಿಡಿದಾರೆ, ಈಗ 1 ಎಕರೆ 2 ಎಕರೆ ಇದೆ, 100 ಗಿಡ ಹಾಕ್ಕೊಂಡಿದ್ದಾರೆ, 500 ಗಿಡ ಹಾಕ್ಕೊಂಡಿದ್ದಾರೆ ಅಂದರೆ ಚೆನ್ನಾಗಿ ಬೆಳೆದಂಥ ಕಾಯಿಗಳನ್ನು ಅದು ಸ್ವಲ್ಪ ವಾಸನೆ ಬರ್ತದೆ, ಕಲರ್ ಚೇಂಜ್ ಆಗ್ತದೆ, ಆ ಕಾಯಿಗಳನ್ನು ಅವರು ಒಡಿಬೇಕು. ಅದರಲ್ಲಿ ಲೋಳೆ ಅಂತ ಪದಾರ್ಥ ಇತ್ತು, ಬೀಜಗಳು ಮೇಲೆ ಲೋಳೆ ಅಂತ ಪದಾರ್ಥ, ಒಂದು ಬಿದಿರಿನ ಬುಟ್ಟಿ ತಗೊಂಡು ಕೆಳಗಡೆ ಬಾಳೆ ಎಲೆಯನ್ನು ಹಾಕಿ ಇವೆಲ್ಲ ಬೀಜಗಳೆಲ್ಲ ಅದರಲ್ಲಿ ಹಾಕಿಬಿಟ್ಟು ಮೇಲೆ ಬಾಳೆ ಎಲೆ ಮತ್ತೆ ಮುಚ್ಚಿ ಒಂದು ಗೋಣಿ ಚೀಲವನ್ನು ಮುಚ್ಚಿ ಅದರ ಮೇಲೆ ಒಂದು ಕಲ್ಲನ್ನು ಇಟ್ಟರೆ ಸಾಕು, ಸಣ್ಣ ಪ್ರಮಾಣದಲ್ಲಿ ಹೇಳ್ತಾರೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಬಹಳಷ್ಟು ಇತ್ತು ಅಂದರೆ ಅವರು ಬಾಕ್ಸ್ ಮೆಥಡ್ ಅಂತೇಳಿ ಪೆಟ್ಟಿಗೆ ಪದ್ಧತಿ ಅಂತ, ಅದನ್ನು ನಾವೇನು ಮಾಡಿರ್ತೀವಿ 6 ಮೆಟ್ಟಿಲುಗಳ ಮೇಲೆ 6 ಪೆಟ್ಟಿಗೆಯನ್ನು ಜೋಡಿಸಿರ್ತೇವೆ, 1, 2, 3, 4, 5, 6 ಮೊದಲೇದ್ದು. 6ನೇ ಪೆಟ್ಟಿಗೆಯಲ್ಲಿ ನೀವು ಇವತ್ತಿನ ಬೀಜ ಹಾಕ್ತಿರಲ್ಲ, ಅದನ್ನು 2ನೇ ದಿನಕ್ಕೆ 5ನೇ ಪೆಟ್ಟಿಗೆಗೆ ಹಾಕ್ತೀರಿ, 3ನೇ ದಿನಕ್ಕೆ 4ನೇ ಪೆಟ್ಟಿಗೆಗೆ ಹಾಕ್ತೀರಿ. ಅದೇ ಥರನೇ ಮತ್ತೆ 6ನೇ ಪೆಟ್ಟಿಗೆ ಇವತ್ತಿನಿಂದ ಮತ್ತೆ ಹಾಕ್ತಾ ಬರ್ತಾರೆ, ಹಾಕ್ತಾ ಹಾಕ್ತಾ ಒಂದು 6ನೇ ದಿನದಷ್ಟೊತ್ತಿಗೆ ಅದೆಲ್ಲವೂ ಲೋಳೆ ಪದಾರ್ಥ ಎಲ್ಲ ಕರಗಿ ಚೆನ್ನಾಗಿ ಫರ್ಮೆಂಟ್ ಆಗಿ ಬೀಜ ಉಳಿದಿರುತ್ತೆ. ಆ ಬೀಜವನ್ನು ಒಂದು 4-5 ಬಿಸಿಲು ಚೆನ್ನಾಗಿ ಒಣಗಿಸಿಬಿಟ್ರೆ ನಿಮಗೆ ನಾವು ಈ ಶೇಂಗಾ ನೆಲಗಡಲೆ ಉಣ್ಣಾಕಿ ಒಣಗಿಸಿರ್ತೇವೆ, ತಮಗೆಲ್ಲ ಗೊತ್ತಿದೆ ಯಾವ ಥರನಾಗಿ ಒಂದು ಸೌಂಡ್ ಬರುತ್ತಲ್ಲ, ಆ ಥರನಾಗಿ ಸೌಂಡ್ ಇದರಲ್ಲಿ ಬರುತ್ತೆ. ಹಿಂಗೆ ನೀವು ಮುರಿದ್ರೆ ಒಳಗಡೆಗೆ ಆ ಬೀನ್ಸನ್ನು ಬೀಜವನ್ನು ಬೀನ್ಸ್ ಅಂತ ಬೀಜವನ್ನು ಹಿಂಗೆ ಮುರಿದ್ರೆ ಚಾಕ್ಲೇಟ್ ಕಲರ್ ಬರ್ತದೆ, ಒಂದು ಸುಮಧುರವಾದ ವಾಸನೆಯೂ ಸಹಿತ ಬರ್ತಾ ಇರ್ತದೆ. ಅದು ಆ ಹಂತದಲ್ಲಿ ಅದು ಚೆನ್ನಾಗಿ ಒಣಗಿ ಮಾರುಕಟ್ಟೆಗೆ ಸಿದ್ಧ ಆಗಿದೆ ಅಂತ. ಇದ್ರ ಮಾರುಕಟ್ಟೆ ಬಗ್ಗೆ ಹೇಳಿದ್ರೆ ಯಾವ ರೀತಿ ಸರ್? ಎಸ್, ಭಾಳ ಉತ್ತಮವಾದಂಥ ಪ್ರಶ್ನೆ, ಯಾಕಂದರೆ ಬೆಳೆದ ಮೇಲೆ ಮಾರ್ಕೆಟ್ ಆಗಲಿಲ್ಲ ಅಂದರೆ. ಹೌದು, ಕರೆಕ್ಟ್ ಇದೆ. ಈಗ ಕ್ಯಾಂಪ್ಕೋ ತಮಗೆಲ್ಲ ಗೊತ್ತಿದೆ, ಅವರು ಭಾಳ ಮುತುವರ್ಜಿ ವಹಿಸಿ ತಗೊಳ್ತಾ ಇದ್ದಾರೆ. ಮತ್ತು ಕೆಲವು ಬೇರೆ ಪ್ರೈವೇಟ್ ಕಂಪನಿ, ಖಾಸಗಿ ಸಂಸ್ಥೆಗಳು, ಈಗ ಕ್ಯಾಡ್ಬರಿ ಇರ್ಬೋದು, ಅವರೆಲ್ಲವನ್ನು ಇದನ್ನು ತಗೊಳ್ತಾ ಇದ್ದಾರೆ. ಇನ್ನು ಕೆಲ ಸಣ್ಣ ಹಿಡುವಳಿದಾರರು, ಅವರು ಸಣ್ಣ ಪುಟ್ಟ ರೈತರಿರ್ತಾರೆ, ಈಗ 1 ಕೆಜಿ 20 ಕೆಜಿ ಆಗುತ್ತೆ, ಅವ್ರಿಗೆ ಮಾರೋಕ್ಕಾಗಲ್ಲ ಅಂತ ಅವರೇ ತೊಗೊಂಡು ಮಾರುಕಟ್ಟೆ ಮಾಡುವಂಥ ವ್ಯವಸ್ಥೆನೂ ಮಾಡಿಕೊಳ್ತಾ ಇದ್ದಾರೆ. ಈಗ ಮ್ಯಾಮ್ಕೋಸ್ ಇಲ್ಲಿನೂ ಎಲ್ಲ ಅದ್ರ ಕೌಂಟ್ರ್ ಇದೆ, ಕ್ಯಾಂಪ್ಕೋದವ್ರ ಕೌಂಟ್ರು ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿದೆ, ತರೀಕೆರೆಯಲ್ಲಿದೆ, ಕೊಪ್ಪ ಅಲ್ಲಿದೆ, ಹಾಗೆ ಬೇರೆ ಬೇರೆ ಕಡೆಯೂ ಅವರ ಒಂದು ಕೌಂಟ್ರ್ ಇರೋದರಿಂದ ಮತ್ತು ರೈತರಿಗೆ ಇದರ ಸಮಸ್ಯೆ ಆಗಲ್ಲ. ಮತ್ತು ಇದು ನೀವು ಇಟ್ಟನ್ನು ಮಾರ್ಬೋದು, ಇವತ್ತು ಏನೋ ಹೋಗ್ಲಿಕ್ಕೆ ಆಗಲಿಲ್ಲ, ಮುಂದಿನ ವಾರ ಹೋದರೂ ಏನೂ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಮಾರುಕಟ್ಟೆಯಲ್ಲಿ ಅಷ್ಟು ವ್ಯತ್ಯಾಸ ಇಲ್ಲ, ಮತ್ತು ಸಮಸ್ಯೆನೂ ಇಲ್ಲ ಪ್ರಸ್ತುತ ಹಂಗಾಮಿನಲ್ಲಿ. ಮುಂದೆ ಗೊತ್ತಿಲ್ಲ ಹೇಗೆ, ಯಾಕಂದರೆ ಈ ಪ್ರಸ್ತುತ ಹಂಗಾಮಿನಲ್ಲಿ ದರ ಚೆನ್ನಾಗಿದೆ, ಮಾರುಕಟ್ಟೆ ತೊಗೊಂಡು ಹೋದರೆ ಅಲ್ಲಿ ಕೌಂಟರ್ಸ್ ಇದ್ದಾವೆ, ಮತ್ತು ತಕ್ಷಣವೇ ದುಡ್ಡು ಅವರ ಅಕೌಂಟಿಗೆ ಬರೋದರಿಂದ ಏನು ಸಮಸ್ಯೆ ಇಲ್ಲ. ಇಲ್ಲಿ ಬೆಲೆ ಸ್ಥಿರತೆ ಒಂದೇ ಇರುತ್ತೆ ಅಂತ ಹೇಳ್ತೀರಾ ಸರ್? ಹಾಂ, ನೋಡಿ ನಾನು ಹೇಳಿದೆ ನಿಮಗೆ, ಪ್ರಥಮ ವರ್ಷದ ಪ್ರಥಮ ಅಂದರೆ 2024 ಜನವರಿಯಿಂದ 2024 ಡಿಸೆಂಬರ್ವರೆಗೂ ಆ ಮಾರುಕಟ್ಟೆ ನೋಡಿದ ಸ್ವಲ್ಪ ಏರುಪೇರು ಆಗಿದೆ. 1200 ಹೋಗಿತ್ತು, 200 ರಿಂದ 1200 ರೂಪಾಯಿವರೆಗೂ 1 ಕೆಜಿಗೆ ಹೋಗಿತ್ತು, ಈಗ ಮತ್ತೆ ಕಡಿಮೆಯಾಗಿ 600 ರಿಂದ 700 ರಲ್ಲಿ ಇದೆ. ಆದರೆ 200ಕ್ಕಿಂತ ಜಾಸ್ತಿ ಬಂದರೆ ಒಳ್ಳೇದು ನಮ್ಮ ರೈತರಿಗೆ, ಹೆಚ್ಚು ಬರಲಿ ಬೇಕಾದಷ್ಟು ಬರಲಿ, ಆದರೆ 200ಕ್ಕಿಂತ ಕಡಿಮೆ ಬರಬಾರ್ದು, ಬಂದರೆ ಅಷ್ಟು ನಮಗೆ ಲಾಭದಾಯಕ ಅನಿಸೋದಿಲ್ಲ. ಹಾಗಾಗಿ ಹೆಚ್ಚು ಬಂದರೆ ಒಳ್ಳೆಯದು, ಯಾಕಂದರೆ ಇವರು ಅಷ್ಟೆಲ್ಲ ಅದು ಸಾಗುವಳಿ ಖರ್ಚು ಮಾಡಿರ್ತಾರೆ, ಖರ್ಚು ವೆಚ್ಚಗಳನ್ನು ಮಾಡಿರ್ತಾರೆ, ಮತ್ತು ಅದನ್ನು ಸಿಂಪರಣೆ ಆಗಿರ್ಬೋದು, ಕೊಯ್ಲು ಆಗಿರ್ಬೋದು, ಸಂಸ್ಕರಣೆ ಆಗಿರ್ಬೋದು, ಮಾರುಕಟ್ಟೆ ಸಂಗ್ರಹಣೆ, ಇದಕ್ಕೆಲ್ಲ ಸಾಕಷ್ಟು ವೆಚ್ಚ ಆಗಿರುತ್ತೆ. ಹಾಗಾಗಿ ಮತ್ತು ಈಗ ಒಂದು ಬೆಳೆಯಲ್ಲಿ ನಷ್ಟ ಆದಾಗ ಇನ್ನೊಂದು ಬೆಳೆಯಲ್ಲಿ ಬರಬೇಕು ಅಂತ ನಾವು ಹೇಳಿದಾಗ ಇದಕ್ಕೆ ಧಾರಣೆ ಬರಲೇಬೇಕು. ಇದಕ್ಕೂ ಮತ್ತು ಧಾರಣೆ ಬರದೇ ಇದ್ದರೆ ಮತ್ತೆ ನಮ್ಮ ಮೂಲ ಉದ್ದೇಶ ಈಡೇರಲ್ಲ. ಹಾಗಾಗಿ ಧಾರಣೆ ಬರೋದು ಒಳ್ಳೆಯದು. ಒಳ್ಳೆಯದು ಸರ್. ತಾವು ಇದುವರೆಗೂ ಅಡಕೆ ಬೆಳೆಯಲ್ಲಿ ಕೋಕೋ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾರುಕಟ್ಟೆ ಇದೆ, ಎಲ್ಲದನ್ನು ತಾವು ಸವಿಸ್ತಾರವಾಗಿ ಹೇಳ್ಕೊಟ್ಟಿದ್ರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್. ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಇನ್ನು ಮುಂದೆ ಸಮಗ್ರ ಪೀಡೆ ನಿರ್ವಹಣೆ ಈ ಕುರಿತು ಮಾಹಿತಿ. ಕೀಟ ಪೀಡೆಗಳ ನಿರ್ವಹಣೆಯಲ್ಲಿ ಪೋಷಕಾಂಶಗಳ ಪಾತ್ರ ಬಹಳ ಮುಖ್ಯವಾದಂಥದ್ದು. ಸಾಮಾನ್ಯವಾಗಿ ಸಾರಜನಕ ಗೊಬ್ಬರವನ್ನು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಾಗಿ ಕೊಟ್ಟರೆ ಬೆಳೆಗಳಲ್ಲಿ ಮೃದುತ್ವ ಹೆಚ್ಚಾಗಿ ಬೆಳೆಗಳು ರಸ ಹೀರುವಂಥ ಕೀಟಗಳಿಗೆ ತುತ್ತಾಗ್ತವೆ. ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚು ಸಾರಜನಕ ಗೊಬ್ಬರ ಕೊಡೋದ್ರಿಂದ ಹತ್ತಿನಲ್ಲಿ ಬಿಳಿ ನೊಣ, ಕಬ್ಬಿನಲ್ಲಿ ಪೈರಿಲ್ಲ ಮತ್ತು ಬಿಳಿ ಉಣ್ಣೆ ಹೇನು, ಭತ್ತದಲ್ಲಿ ಕಂದು ಜಿಗಿ ಹುಳು ಮುಂತಾದಂಥ ಕೀಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿ ಹೊಂದಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತವೆ. ಇದು ಸಂಶೋಧನೆಗಳಿಂದ ಕೂಡ ಗೊತ್ತಾಗಿದೆ. ಪೊಟ್ಯಾಷ್ ಗೊಬ್ಬರ ಬಳಕೆ ಮಾಡೋದ್ರಿಂದ ಬೆಳೆಗಳಲ್ಲಿ ಪ್ರೋಟೀನ್ ಕಡಿಮೆಯಾಗಿ ಸೂಕ್ತ ಅಮೈನೋ ಆಮ್ಲ ದೊರೆದಲೇ ರಸ ಹೀರುವಂಥ ಕೀಟಗಳ ವೃದ್ಧಿ ಕಡಿಮೆ ಆಗುತ್ತೆ. ಆದ್ದರಿಂದ ಸಮಗ್ರ ಪೀಡೆಗಳ ನಿರ್ವಹಣೆಯಲ್ಲಿ ಪೋಷಕಾಂಶಗಳ ಬಳಕೆ ಕೂಡ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಇನ್ನು ಕೀಟಪೀಡೆಗಳ ನಿರ್ವಹಣೆಯಲ್ಲಿ ನೀರಿನ ಬಳಕೆ ಕೂಡ ಬಹಳ ಮುಖ್ಯವಾದಂಥದ್ದು. ಕೆಂಪು ಜಮೀನಿನಲ್ಲಿ ಗೆದ್ದಲಿನ ಬಾಧೆಯನ್ನು ನಾವು ತಡೆಗಟ್ಟೋದಕ್ಕೆ ನಿಯಮಿತವಾಗಿ ಜಮೀನಿಗೆ ನೀರನ್ನು ಕೊಡಬೇಕಾಗತ್ತೆ. ಕೆಲವೊಂದು ಕೀಟಗಳಾದಂಥ ಗೊಣ್ಣೆ ಹುಳು, ಸೈನಿಕ ಹುಳು ಮತ್ತು ಈ ಕತ್ರಿ ಹುಳುವಿನ ನಿಯಂತ್ರಣಕ್ಕೆ ನಾವು ಜಮೀನಿನಲ್ಲಿ ನೀರು ನಿಲ್ಲಿಸೋದ್ರಿಂದ ಅವು ಉಸಿರುಗಟ್ಟಿ ನಾಶ ಹೊಂದುತ್ತವೆ. ಭತ್ತದ ಗದ್ದೆನಲ್ಲಿ 48 ಗಂಟೆ ನೀರನ್ನು ಹೊರಗಡೆ ಹಾಕೋದ್ರಿಂದ ಕಂದುಜಿಗಿ ಹುಳುವಿನ ಬಾಧೆಯನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಇನ್ನು ಕೀಟಪೀಡೆಯ ಆಸರೆ ಕಳೆಯನ್ನು ತೆಗೆದು ಕೂಡ ಈ ಕೀಟಗಳ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾದಂಥ ಅಂಶ. ಇನ್ನು ನೆಲಗಡಲೆ ಬೆಳೆ ಇಲ್ಲದೇ ಇದ್ದಾಗ ಸುರುಳಿ ಪೂಚಿ ಕೀಟ ತಂಗಡಿಯಂತಹ ಕಳೆಗಳಲ್ಲಿ ಇರುತ್ತೆ. ಇನ್ನು ದಾಳಿಂಬೆಗೆ ಬರುವಂಥ ಹಣ್ಣು ರಸ ಹೀರುವಂಥ ಪತಂಗಕ್ಕೆ ವಿಶೇಷವಾಗಿ ಅದರ ಮರಿ ಹುಳುವಿಗೆ ಆಸರೆ ಸಸ್ಯ ಅಂದರೆ ಈ ಅಮೃತ ಬಳ್ಳಿಗಳು, ಇವುಗಳನ್ನು ನಾವು ನಾಶ ಮಾಡೋದ್ರಿಂದ ಕೀಟಪೀಡೆಗಳನ್ನು ನಿರ್ವಹಿಸ್ಬೋದು. ಅಂದರೆ ಕಳೆಗಳನ್ನು ಮತ್ತು ಆಸರೆ ಸಸ್ಯಗಳನ್ನು ನಿರ್ವಹಣೆ ಮಾಡೋದ್ರಿಂದ ಕೀಟಪೀಡೆಗಳ ನಿರ್ವಹಣೆಗೆ ಅನುಕೂಲ ಆಗುತ್ತೆ. ಇನ್ನು ಬೆಳೆಯ ಕೂಳೆಗಳನ್ನು ಆರಿಸಿ ನಾಶ ಮಾಡ್ಬೋದು. ಇನ್ನು ಬೆಳೆಯ ಕೂಳೆಗಳನ್ನು ಆರಿಸಿ ನಾಶ ಮಾಡೋದು ಕೂಡ ಅಷ್ಟೇ ಮುಖ್ಯ. ಸುಪ್ತಾವಸ್ಥೆಯಲ್ಲಿರುವಂಥ ಜೋಳದ ಕಾಂಡ ಕೊರಕ ಮತ್ತು ಕೋಶಾವಸ್ಥೆಯಲ್ಲಿರುವಂಥ ಭತ್ತದ ಕಾಂಡ ಕೊರಕ ಹಲವಾರು ತಿಂಗಳು ಕೂಳೆನಲ್ಲಿ ಇರುತ್ತೆ. ಆದ್ದರಿಂದ ಕೂಳೆಗಳನ್ನು ಆರಿಸಿ ನಾಶ ಮಾಡೋದ್ರಿಂದ ಅವುಗಳ ಹತೋಟಿಯಾಗುತ್ತೆ. ಇನ್ನು ಕೀಟಪೀಡೆಗಳ ನಿರೋಧಕ ತಳಿಗಳ ಬಳಕೆ ಕೂಡ ಅಷ್ಟೇ ಮುಖ್ಯ. ಭತ್ತದ ಕಂದುಜಿಗಿ ಹುಳುವಿನ ಬಾಧೆಯನ್ನು ತಪ್ಪಿಸೋದಕ್ಕೆ IET 7575, ಜೋಳದ ಬೆಂಕಿ ಹುಳುವಿನ ನಿರ್ವಹಣೆಗೆ DSV 3, ಮತ್ತು ಜೋಳದ ಸುಳಿ ನೊಣದ ಬಾಧೆಯನ್ನು ತಡೆಗಟ್ಟೋದಕ್ಕೆ M-35-1 ತಳಿಯನ್ನು ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಪೀಡೆ ನಿರ್ವಹಣೆಯಲ್ಲಿ ನಾವು ಆಧುನಿಕ ಸಂಶೋಧನೆಗಳನ್ನು ಕೂಡ ಬಳಸ್ಕೋಬಹುದು. ಕೀಟನಾಶಕದ ಬಳಕೆ ಫಲಕಾರಿಯಾಗಿ ಕಂಡಂತೆ ಕಾಲಕ್ರಮೇಣ ಕೀಟಗಳು ನಿರೋಧಕ ಶಕ್ತಿಯನ್ನು ಪಡಿತವೆ. ಜೊತೆಗೆ ಈ ನೈಸರ್ಗಿಕ ಶತ್ರು ಕೀಟಗಳ ನಾಶ ಕೂಡ ಆಗುತ್ತೆ, ವಾಯು ಮಾಲಿನ್ಯ ಕೂಡ ತಲೆದೋರುತ್ತೆ. ಜೊತೆಗೆ ಕೆಲವು ಕೀಟಗಳು ಕೀಟನಾಶಕದ ಮರುಬಳಕೆಯಿಂದ ಸಂತತಿ ಹೆಚ್ಚಾಗುವಂಥ ಒಂದು ವಿಪರ್ಯಾಸ ಕೂಡ ಕಂಡುಬಂದಿದೆ. ಜೊತೆಗೆ ಈ ಕೀಟನಾಶಕಗಳ ಬಳಕೆ ಬೆಳೆ ಪರಿಸರಕ್ಕೂ ಕೂಡ ತೊಂದರೆ ಕೊಡುತ್ತೆ, ಇದರಿಂದ ಬೇಸಾಯಕ್ಕೂ ಕೂಡ ಅಡ್ಡಿಯಾಗುತ್ತೆ. ಈ ಎಲ್ಲ ಒಂದು ಅಡೆತಡೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ಕೀಟಶಾಸ್ತ್ರಜ್ಞರು ಪರಿಸರಕ್ಕೆ ಅನುಕೂಲ ಆಗುವಂತಹ ಮತ್ತು ಸಮಗ್ರ ನಿರ್ವಹಣೆಯ ಹೊಸ ವಿಧಾನಗಳನ್ನು ಕೂಡ ರೂಪಿಸಿದ್ದಾರೆ. ಈ ಹೊಸ ತಂತ್ರಜ್ಞಾನಗಳಲ್ಲಿ ಕೆಲವು ರಾಸಾಯನಿಕಗಳು ಕೀಟಗಳ ನಡವಳಿಕೆ, ಬೆಳವಣಿಗೆ ಮತ್ತು ಸಂತಾನಾಭಿವೃದ್ಧಿ ಮೇಲೆ ನೇರ ಪರಿಣಾಮವನ್ನು ಬೀರಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತವೆ. ಉದಾಹರಣೆಗೆ ಹಾರ್ಮೋನುಗಳು, ಕೆಲವು ರಾಸಾಯನಿಕ ವಸ್ತುಗಳು ದೇಹದ ಒಂದು ಅಂಗದಿಂದ ಸ್ರವಿಸಲ್ಪಟ್ಟು ಹರಿದು ದೇಹದ ಇನ್ನೊಂದು ಭಾಗದ ಅಥವಾ ಅಂಗಗಳ ಮೇಲೆ ಪ್ರಭಾವ ಬೀರಿ ನಿರ್ದಿಷ್ಟ ರೀತಿಯ ಕೆಲಸವನ್ನು ನಿರ್ವಹಿಸುವಂಥ ದ್ರವ್ಯಗಳಿಗೆ ಹಾರ್ಮೋನುಗಳು ಅಂತ ಕರೀತಾರೆ. ಇವು ಕೀಟಗಳಲ್ಲಿ ಪೊರೆ ಕಳಚೋದು, ಬೆಳವಣಿಗೆ ಮತ್ತು ಪ್ರೌಢಾವಸ್ಥೆ ತಲುಪೋದು, ಹಾಗೆಯೇ ರೂಪ ಪರಿವರ್ತನೆಯಂತಹ ಕ್ರಿಯೆಗಳನ್ನು ನಡೆಸ್ತವೆ. ಈ ಎಲ್ಲ ಕ್ರಿಯೆಗಳನ್ನು ಜುವಿನೈಲ್ ಹಾರ್ಮೋನ್ ಮತ್ತು ಪೊರೆ ಕಳಚುವ ಹಾರ್ಮೋನುಗಳು ನಡೆಸ್ತವೆ. ಇನ್ನೊಂದು, ಕೆಲವೊಂದು ರಾಸಾಯನಿಕಗಳನ್ನು ಬಳಸಿ ಕೀಟಪೀಠಗಳ ಸಂತಾನ ಹರಣವನ್ನು ಕೂಡ ಮಾಡಬಹುದು. ಟೀಪ, ಮೆಟಪ ಮತ್ತು ಥಿಯೋಟೇಪ ಮುಂತಾದ ರಾಸಾಯನಿಕ ವಸ್ತುಗಳನ್ನು ಕೀಟಗಳ ಮೇಲೆ ಪ್ರಯೋಗಿಸಿದಾಗ ಕೀಟಗಳ ಸಂತಾನ ಶಕ್ತಿ ಹರಣ ಆಗಿರೋದು ಕಂಡುಬಂದಿದೆ. ಇವುಗಳ ಸಂತಾನ ಅಭಿವೃದ್ಧಿಗೂ ಕೂಡ ಇದರಿಂದ ಅಡಚಣೆ ಆಗುತ್ತೆ. ಇನ್ನು ನಪುಂಸಕ ಗಂಡು ಹುಳುಗಳನ್ನು ಸೃಷ್ಟಿ ಮಾಡೋದು ಕೂಡ ಈ ಕೀಟಪೀಡೆಗಳ ನಿರ್ವಹಣೆಯಲ್ಲಿ ಮತ್ತೊಂದು ಕ್ರಮ. ಈ ಸ್ಕ್ರೂವರ್ಮ್ ಹುಳುಗಳ ಕೋಶಗಳನ್ನು 5-7 ರಾಡ್ ಶಕ್ತಿಯ ವಿಕಿರಣಕ್ಕೆ ನಿರ್ದಿಷ್ಟ ಕಾಲದ ಅವಧಿಗೆ ಒಡ್ಡಿದಾಗ ಕೋಶದಿಂದ ಹೊರಗಡೆ ಬಂದಂಥ ಪ್ರೌಢ ಕೀಟಗಳು ನಪುಂಸಕ ಆಗಿರೋದು ಕಂಡುಬಂದಿದೆ. ಇಂತಹ ನಪುಂಸಕ ಗಂಡು ಕೀಟಗಳು ನೈಸರ್ಗಿಕ ಹೆಣ್ಣಿನ ಜೊತೆಯಲ್ಲಿ ಸಂಯೋಗ ಹೊಂದಿದರೂ ಕೂಡ ಅದು ಫಲಕಾರಿಯಾಗೋದಿಲ್ಲ. ಇದರ ಪರಿಣಾಮವಾಗಿ ಕೀಟಗಳು ಸಂತಾನೋತ್ಪತ್ತಿ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ನಪುಂಸಕ ಗಂಡುಗಳನ್ನು ಸೃಷ್ಟಿ ಮಾಡೋದು ಕೂಡ ಈ ಕೀಟಪೀಡೆಗಳ ಒಂದು ಸಂತಾನೋತ್ಪತ್ತಿಯನ್ನು ಹತ್ತಿಕ್ಕಲಿಕ್ಕೆ ಒಂದು ಸಾಧನ ಅಂತ ಹೇಳಬಹುದು. ಇನ್ನು ಚರ್ಮದ ಪೊರೆಯಲ್ಲಿರುವಂಥ ಕೈಟಿನ್ ಉತ್ಪಾದನೆಯ ನಿಯಂತ್ರಣವನ್ನು ಮಾಡೋದ್ರಿಂದಲೂ ಕೂಡ ಈ ಕೀಟಪೀಡೆಗಳ ನಿರ್ವಹಣೆಯನ್ನು ನಾವು ಮಾಡಬಹುದು. ಕೆಲವೊಂದು ರಾಸಾಯನಿಕ ವಸ್ತುಗಳು ಕೀಟದ ಚರ್ಮದಲ್ಲಿರುವಂಥ ಕೈಟಿನ ಉತ್ಪಾದನೆಯನ್ನು ಕುಂಠಿತಗೊಳಿಸ್ತವೆ. ಇದರಿಂದ ಕೀಟಗಳ ಬೆಳವಣಿಗೆ ಆಗದಲೇ ಅವು ನಾಶ ಹೊಂದುತ್ತವೆ. ಡೈ ಫ್ಲೂ ಬೆನ್ಸರಾನ್ ಎನ್ನುವಂಥದ್ದು ಈ ಗುಂಪಿನಲ್ಲಿ ಮೊಟ್ಟ ಮೊದಲು ಕಂಡಿಡಿದಂಥ ಕೀಟನಾಶಕ. ಈ ಗುಂಪಿಗೆ ಸೇರಿದಂಥ ಟ್ರೈಫ್ಲೂ ಬೆನ್ಸರಾನ್, ಕ್ಲೋರೋಫ್ಲುಕ್ಷಿರಾನ್, ಟೆಪ್ಲೋ ಬೆನ್ಸರಾನ್, ಪ್ಲೊಪೆನೋಕ್ಸರಾನ್, ಬುಪ್ರೋಫೆಸಿನ್, ಲುಫೆನೋರಾನ್, ನೌಲರಾನ್ ಮುಂತಾದಂಥ ವಿವಿಧ ಕೀಟನಾಶಕಗಳನ್ನು ವಿವಿಧ ಕೀಟಪೀಡೆಗಳಿಗೆ ನಾವು ಬಳಸ್ಕೋಬಹುದು. ಇನ್ನು ಕೀಟಾಕರ್ಷಕಗಳನ್ನು ಕೂಡ ನಾವು ಬಳಸ್ಕೋಬಹುದು. ಕೀಟಾಕರ್ಷಕಗಳನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ. ಕೀಟಗಳ ವೀಕ್ಷಣೆಗಾಗಿ, ಬಲೆ ಅಥವಾ ವಿಷಪಾಷಾಣಕ್ಕೆ ಆಕರ್ಷಿಸೋದಕ್ಕೆ. ಇನ್ನು ಕೀಟನಾಶಕಗಳು ವಿಕರ್ಷಕ ಶಕ್ತಿಯನ್ನು ಹೊಂದಿದ್ದಲ್ಲಿ ಅವುಗಳ ಜೊತೆಯಲ್ಲಿ ಅವುಗಳನ್ನು ಬೆರೆಸಿ ಸಿಂಪರಣೆ ಮಾಡೋದಕ್ಕೆ ಬಳಸ್ಕೋಬಹುದು. ಮುಖ್ಯವಾಗಿ ಕೆಲವೊಂದು ಆಕರ್ಷಕಗಳು ಅಂತ ಅಂದರೆ ಮೀಥೈಲ್ ಯೂಜಿನಾಲ್ ಅಂತ ಇದೆ. ಇದಕ್ಕೆ ಹಣ್ಣಿನ ನೊಣಗಳು ಆಕರ್ಷಿತವಾಗ್ತವೆ. ರೈನೋಲೂರ್ ಅಂತ ಒಂದು ಆಕರ್ಷಕ ಇದೆ. ಇದಕ್ಕೆ ತೆಂಗಿನ ರೈನೋಸರಾಸ್ ದುಂಬಿ ಆಕರ್ಷಿಸಲ್ಪಡುತ್ತೆ. ಇನ್ನು ಟ್ರೈ ಮೆಡ್ಲೂರ್ ಅಂತ ಒಂದು ಆಕರ್ಷಕ ಇದೆ. ಇದಕ್ಕೆ ಮೆಡಿಟರೇನಿಯನ್ ಹಣ್ಣಿನ ನೊಣ ಆಕರ್ಷಿತವಾಗುತ್ತೆ. ಕ್ಯೂ ಲ್ಯೂರ್ ಅಂತ ಇದೆ. ಇದಕ್ಕೆ ಕುಂಬಳಕಾಯಿ ಹಣ್ಣಿನ ನೊಣ ಆಕರ್ಷಿತವಾಗುತ್ತೆ. ಇನ್ನು ಅಮಿಲ್ಯೂರ್ ಅಂತ ಇದೆ. ಇದಕ್ಕೆ ಗೊಣ್ಣೆ ಹುಳುಗಳು ಹತ್ತಿರ ಹೋಗ್ತವೆ. ಇನ್ನು ಮೆಟಾಲ್ಡಿಯಡ್ ಅಂತ ಇದೆ. ಇದಕ್ಕೆ ಬಸನ ಹುಳುಗಳು ಆಕರ್ಷಿತವಾಗ್ತವೆ. ಇನ್ನು ಸಕ್ಕರೆ ಪಾಕ, ಕಾಕಂಬಿ ಮತ್ತು ಕೆಲವೊಂದು ಹುದುಗಿಸಿದಂಥ ದ್ರಾವಣಕ್ಕೆ ಈ ಚಿಟ್ಟೆಗಳು ಮತ್ತು ಪತಂಗಗಳು ಆಕರ್ಷಿತವಾಗಿ ಅವುಗಳಲ್ಲಿ ಹೋಗಿ ಬೀಳ್ತವೆ. ಇನ್ನು ಕೆಲವೊಂದು ವಿಕರ್ಷಕಗಳು ಕೂಡ ಇದ್ದಾವೆ. ಈ ವಿಕರ್ಷಕಗಳು ಕೀಟಪೀಡೆಗಳನ್ನು ಬೆಳೆಯ ಹತ್ತಿರ ಬರದ ಹಾಗೆ ಮಾಡ್ತವೆ. ಸಿಟ್ರೊನೆಲ್ಲ ಹುಲ್ಲನ್ನು ಕಾಫಿ ಗಿಡದ ಬುಡಕ್ಕೆ ಕಟ್ಟೋದ್ರಿಂದ ಹಿಟ್ಟು ತಿಗಡೆ ಮತ್ತು ಶಲಕ ಕೀಟಗಳನ್ನು ಹರಡುವಂಥ ಇರುವೆಗಳನ್ನು ನಾವು ದೂರ ಮಾಡಬಹುದು. ಸಿಟ್ರೊನೆಲ್ಲ ಎಣ್ಣೆಯನ್ನು ಬಳಸಿ ಸೊಳ್ಳೆಗಳನ್ನು ದೂರ ಇಡಬಹುದು. ಅಗಸೆ ಎಣ್ಣೆ ಮತ್ತು ಗಂಧಕಯುಕ್ತ ಮಿಶ್ರಣವನ್ನು ಹಣ್ಣಿನ ಗಿಡದ ಕಾಂಡಗಳಿಗೆ ಲೇಪನ ಮಾಡಿ ಇಲಿ, ಅಳಿಲು ಮತ್ತು ಮೊಲಗಳನ್ನು ನಾವು ದೂರ ಇಡಬಹುದು. ಇನ್ನು ಅರಿಶಿನದ ಪುಡಿ ಇರುವೆಗಳನ್ನು ದೂರ ಇಡೋದಕ್ಕೆ ಸಹಾಯವಾಗುತ್ತೆ. ಇನ್ನು ಕೋಲ್ಟಾರ್ ಮತ್ತು ಟ್ರೈಕ್ಲೋರೋಬೆನ್ಸಿನ್ಗಳನ್ನು ಕಟ್ಟಡದ ಕಟ್ಟೆಗಳಿಗೆ ಆಕ್ರಮಿಸುವಂಥ ಗೆದ್ದಲನ್ನು ದೂರ ಮಾಡೋದಕ್ಕೆ ಬಳಸ್ಕೋಬಹುದು. ಇನ್ನು ರಾಸಾಯನಿಕ ಲಿಂಗಾಕರ್ಷಕ ತಂತ್ರಗಳನ್ನು ಕೂಡ ನಾವು ಈ ಕೀಟಪೀಡೆಗಳ ನಿರ್ವಹಣೆಯಲ್ಲಿ ಬಳಸ್ಕೋಬಹುದು. ಇನ್ನು ಕೀಟಗಳು ತಮ್ಮ ಪ್ರಣಯಾಭಿಲಾಷೆಯನ್ನು ತಮ್ಮ ಜಾತಿಯ ಕೀಟಗಳಿಗೆ ಒಂದು ರೀತಿಯ ಲಿಂಗಾಕರ್ಷಕದಿಂದ ತಿಳಿಸುವಂಥ ತತ್ವವನ್ನು ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ನಾವು ಬಳಸ್ಕೋಬಹುದು. ಇದು ಒಂದು ಘಟಕ ಅಂತಲೇ ಹೇಳಬಹುದು. ಜಗತ್ತಿನಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸುಮಾರು 300 ಕೋಟಿ ಜಾತಿಗಳ ಆಕರ್ಷಕ ರಾಸಾಯನಿಕ ಲಿಂಗಾಕರ್ಷಕಗಳನ್ನು ಶುದ್ಧೀಕರಿಸಿ ಬೇರ್ಪಡಿಸಲಾಗಿದೆ. ಇಂತಹ ಕೃತ್ರಿಮವಾಗಿ ತಯಾರಿಸಿದಂಥ ಲಿಂಗಾಕರ್ಷಕವನ್ನು ನಳಿಕೆಗಳಲ್ಲಿ ತೋರಿಸಲಾಗುತ್ತೆ. ಈ ರಬ್ಬರ್ ನಳಿಕೆಗಳನ್ನು ವಿವಿಧ ಆಕಾರದ ಬಲೆಗಳಲ್ಲಿ ಇಟ್ಟು ಗಂಡು ಕೀಟಗಳನ್ನು ಅದರತ್ತ ಆಕರ್ಷಿಸಲಾಗುತ್ತೆ. ಭ್ರಮಾಲೋಕದಲ್ಲಿ ವಿಹರಿಸುವಂಥ ಗಂಡು ಕೀಟಗಳು ಬಲೆಯ ಹತ್ತಿರ ಇರುವಂಥ ಹೆಣ್ಣು ಕೀಟವೊಂದು ಮಿಲ್ನಕ್ಕಾಗಿ ಕಾಯ್ತಾ ಇದೆ ಎಂಬ ಒಂದು ಲಿಂಗಾಕರ್ಷಕದ ಸಂದೇಶದಿಂದ ಭಾವಪೂರಿತವಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಯಾವುದೇ ಹೆಣ್ಣು ಕೀಟ ಕಾಣ ಸಿಗದೆ ಭ್ರಮನಿರಸನಗೊಂಡು ಅಲ್ಲೇ ಹಾರಾಡಿ ಸುಸ್ತಾಗಿ ಬಲೆಯಲ್ಲಿ ಬೀಳ್ತವೆ. ಕೀಟಗಳನ್ನು ಸಂಗ್ರಹಿಸೋದಕ್ಕೆ ವಿವಿಧ ರೀತಿಯ ಬಲೆಗಳನ್ನು ಮಾಡಿ ಅದರಲ್ಲಿ ಕೃತಕವಾಗಿ ತಯಾರಿಸಿದಂಥ ಲಿಂಗಾಕರ್ಷಕ ರಾಸಾಯನಿಕವನ್ನು ಬಳಸಿ ಕೀಟಗಳ ವಂಶಾಭಿವೃದ್ಧಿಯನ್ನು ನಾವು ಧ್ವಂಸ ಮಾಡಬಹುದು. ಕೀಟದ ಬಾಧೆಯನ್ನು ಇದರಿಂದ ನಾವು ತಗ್ಗಿಸಬಹುದು. ಒಂದು ಜಾತಿಯ ಕೀಟ ಸ್ರವಿಸಿದಂಥ ಲಿಂಗಾಕರ್ಷಕ ವಸ್ತು ಅದೇ ಜಾತಿಯ ವಿರುದ್ಧ ಲಿಂಗದ ಕೀಟವನ್ನು ಮಾತ್ರ ಆಕರ್ಷಿಸುತ್ತೆ ಎಂಬುದು ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ. ಉದಾಹರಣೆಗೆ ಗಾಸಿಪ್ಲೂರ್ ಅಂತ ಒಂದು ಲಿಂಗಾಕರ್ಷಕ ಬಲೆ ಇದೆ. ಇದಕ್ಕೆ ಮುಖ್ಯವಾಗಿ ಆಕರ್ಷಿಸಲ್ಪಡುವಂಥ ಕೀಟಗಳು ಅಂದರೆ ಹತ್ತಿ ಕಾಯಿಕೊರುವಂಥ ಕಡುಗೆಂಪು ಹುಳು. ಇನ್ನೊಂದು ಎಕ್ಸಾಲೂರ್ ಅಂತ ಇದೆ. ಇದಕ್ಕೆ ಹತ್ತಿಯ ಕಾಯಿ ಕೊರೆಯುವಂಥ ಕಡುಗೆಂಪು ಹುಳು ಆಕರ್ಷಿತವಾಗುತ್ತೆ. ಅದೇ ರೀತಿ ಹೀಲಿಯೋಥಿಸ್ ಲೂರ್ ಅಂತ ಇದೆ. ಇದಕ್ಕೆ ಹೀಲಿಯೋಥಿಸ್ ಕಾಯಿಕೊರಕ ಕೀಟ ಆಕರ್ಷಿಸಲ್ಪಡುತ್ತೆ. ಇನ್ನು ಇರಿಯಾಸ್ ಲೂರ್ ಅಂತ ಇದೆ. ಇದಕ್ಕೆ ಹತ್ತಿ ಕಾಯಿ ಚುಕ್ಕೆ ಕಾಯಿ ಕೊರಕ ಹುಳು ಆಕರ್ಷಿಸಲ್ಪಡುತ್ತೆ. ಇನ್ನೊಂದು ಲೂಫ್ ಲೂರ್ ಅಂತ ಇದೆ. ಇದು ಎಲೆಕೋಸಿನ ಕೊಳ್ಳಿ ಹುಳುವಿಗೆ ಬಳಕೆಯಾಗುತ್ತೆ. ಮಸ್ಕಾಲ್ಯೂರ್ ಅಂತ ಇದೆ. ಇದು ನೊಣಗಳನ್ನು ಆಕರ್ಷಿಸುತ್ತೆ. ಲಿಟಲೂರ್ ಅಂತ ಇದೆ. ಇದು ಮುಖ್ಯವಾಗಿ ಈ ಸ್ಪೋಡಾಪ್ಟರ ಎಲೆ ತಿನ್ನುವಂಥ ಕೀಟ, ಆಲೂಗಡ್ಡೆ ಕೊರಕ ಅಥವಾ ಕುಟ್ಟಿಯ ಹುಳುಗಳಿಗೆ ಇದು ಬಳಕೆಯಾಗುತ್ತೆ. ಈ ಲಿಂಗಾಕರ್ಷಕ ಬಲೆಗಳಿಂದ ಆಗುವಂಥ ಲಾಭಗಳು ಅಂದರೆ ಲಿಂಗಾಕರ್ಷಕ ಬಲೆಗಳನ್ನು ಉಪಯೋಗಿಸೋದ್ರಿಂದ ಕೀಟನಾಶಕದ ಬಳಕೆಯನ್ನು ನಾವು ಕಡಿಮೆ ಮಾಡ್ಕೋಬಹುದು. ಸಸ್ಯ ಸಂರಕ್ಷಣೆಗೆ ತಗುಲುವಂಥ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು. ಕೀಟನಾಶಕದ ಬಳಕೆ ಕಡಿಮೆ ಆಗೋದ್ರಿಂದ ಪರಿಸರದ ಮಾಲಿನ್ಯವನ್ನು ತಗ್ಗಿಸಬಹುದು. ಕೀಟಪೀಡೆಗಳ ಸಂಖ್ಯೆಯನ್ನು ಲಿಂಗಾಕರ್ಷಕ ಬಲೆಗಳಿಂದ ಕುಗ್ಗಿಸೋದ್ರಿಂದ ಕೀಟಗಳಿಂದಾಗುವಂತ ನಷ್ಟ ಕಡಿಮೆಯಾಗಿ ಇಳುವರಿನಲ್ಲಿ ಶೇಕಡ 10-15% ಹೆಚ್ಚಳವನ್ನು ಸಾಧಿಸಬಹುದು. ಈ ಲಿಂಗಾಕರ್ಷಕ ರಾಸಾಯನಿಕ ವಿಷಕಾರಿ ಅಲ್ಲ. ಇದನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಇದನ್ನು ಬಳಸುವಂಥವ್ರಿಗಾಗಲಿ ಅಥವಾ ಈ ಕೀಟಪೀಡೆಯ ನೈಸರ್ಗಿಕ ಶತ್ರುಗಳಿಗಾಗಲಿ ಯಾವುದೇ ತೊಂದರೆ ಇರೋದಿಲ್ಲ. ಆದ್ದರಿಂದ ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಲಿಂಗಾಕರ್ಷಕಗಳು ಒಂದು ಸೂಕ್ತ ಘಟಕ ಅಂತ ಹೇಳ್ಬೋದು ನಾವು. ಈ ಲಿಂಗಾಕರ್ಷಕಗಳನ್ನು ಕೀಟ ವೀಕ್ಷಣೆಗಾಗಿ ಉಪಯೋಗಿಸೋದ್ರಿಂದ ಕೀಟದ ಸಂಖ್ಯೆಯನ್ನು ನಾವು ಗಮನಿಸಬಹುದು. ಇದರಿಂದ ಮುಂದಿನ ಕೀಟ ನಿಯಂತ್ರಣ ಕ್ರಮಗಳನ್ನು ನಮಗೆ ರೂಪಿಸೋದಕ್ಕೆ ಅನುಕೂಲವಾಗುತ್ತೆ. ಸರಿಯಾದ ಸಮಯಕ್ಕೆ ಕೀಟನಾಶಕಗಳನ್ನು ಬಳಸಿ ಕೀಟಗಳನ್ನು ಸಮರ್ಪಕವಾಗಿ ನಿಯಂತ್ರಿಸೋದಕ್ಕೂ ಕೂಡ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಕೀಟನಾಶಕದ ಖರ್ಚಿಗೆ ಹೋಲಿಸಿದರೆ ಲಿಂಗಾಕರ್ಷಕದ ಬಲೆಗೆ ತಗುಲುವಂಥ ವೆಚ್ಚ ಬಹಳ ಕಡಿಮೆ. ಆದ್ದರಿಂದ ನಾವು ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ವಿವಿಧ ಆಧುನಿಕ ಕ್ರಮಗಳನ್ನು ಅನುಸರಿಸಿ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೆಯಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು ಸಸಿ ತಯಾರಿಕಾ ವಿಧಾನ ಕುರಿತು ಡಾಕ್ಟರ್ ಹೆಚ್ ಜೆ ಅಕ್ಷಿತಾ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಇರುವ ಕಾಫಿ ದರ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಂದ 26,200 ರೂಪಾಯಿಗಳು, ಅರೇಬಿಕಾ ಚೆರಿ 14,250 ರೂಪಾಯಿಂದ 16,000 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 20,300 ರೂಪಾಯಿಂದ 20,700 ರೂಪಾಯಿಗಳು, ರೊಬೆಸ್ಟಾ ಚೆರಿ 11,100 ರೂಪಾಯಿಂದ 12,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಯಾವ ವ್ಯಕ್ತಿಯ ನರನಾಡಿಗಳಲ್ಲಿ ತನ್ನ ರಾಷ್ಟ್ರದೊಡನೆ ಸಮರಸತೆಯ ಭಾವನೆಯು ಮಿಡಿಯುವುದಿಲ್ಲವೋ ಅಂಥವನಿಗೆ ಸರ್ವಾಂತರ್ಯಾಮಿಯಾದ ದೇವರೆಂದೂ ಸಿಕ್ಕಲಾರ. ರಾಷ್ಟ್ರಹಿತಕ್ಕಾಗಿ ಯಾವ ಕೆಲಸವನ್ನೇ ಮಾಡಿದರೂ ಅದು ದೇವರ ಸೇವೆ ಮಾಡಿದಂತೆ. ರಾಮತೀರ್ಥರು. ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜೊಂಪೆ ಓದುತ್ತಿರುವವು ಮಚ್ಚೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ ಗಾಳಿ ಸಹಿತ ಮಳೆಯಾಗ್ತಾ ಇರದರಿಂದ ಮುಂಜಾಗ್ರತಾ ಕ್ರಮ ಆಗಿ ಜಲಪಾತ, ಝರಿ, ನದಿ, ತೊರೆ, ಹಳ್ಳ ಕೊಳ್ಳ, ತೋಡುಗ, ಸಾರ್ವಜನಿಕ ಕೆರೆಗ, ಅಣೆಕಟ್ಟು, ಜಲಾಶಯ ಜಾಗಕ್ಕೆ ಸಾರ್ವಜನಿಕರ ಹಂಗೆ ಪ್ರವಾಸಿಗರು ನೀರಿಗೆ ಇಳಿಯದ ಹಂಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ನಿರ್ಬಂಧ ಹೇರಿ ಆದೇಶ ಹೊರಡಿಸಿಯಳೋ. ಇತ್ತೀಚಿನ ದಿನಲ್ಲಿ ಪ್ರವಾಸಿಗರು ನದಿ ಮತ್ತೆ ಜಲಪಾತಲ್ಲಿ ಆಕಸ್ಮಿಕ ಆಗಿ ಸಾವನ್ನಪ್ಪುತ್ತಿರುವ ಘಟನೆಗ ಜಾಸ್ತಿಯಾಗ್ತಾ ಇರದರಿಂದ ಜಿಲ್ಲಾಡಳಿತ ಅವಶ್ಯ ಕ್ರಮ ಕೈಗೊಂಡಿದ್ದು ಹಂಗೆ ಭಾರಿ ಮಳೆ ಗಾಳಿಗೆ ವಿದ್ಯುತ್ ಕಂಬಗ ತುಂಡಾಗಿ ಬೀಳ್ತಾ ಇದ್ದು ಸಾರ್ವಜನಿಕರು ಬಿದ್ದ ಕಂಬಗಳ ಹತ್ರ ಹೋಕೆ ಬೊತ್ತು ತಂತಿಗಳ ಮುಟ್ಟುದು ಬೇಡ, ತಕ್ಷಣನೇ ಶಾಖಾಧಿಕಾರಿಗಳಿಗೆ ಲೈನ್ ಮ್ಯಾನ್ಗಳಿಗೆ ಕರೆ ಮಾಡೋಕ್ಕೂ, ಹಂಗೆ ವಿಷಯನ ತಿಳಿಸೋಕು, ಇಲ್ಲರೆ ಸಹಾಯವಾಣಿ ದೂರವಾಣಿ ಸಂಖ್ಯೆ 1912ಕ್ಕೆ ಕರೆ ಮಾಡಿ ಮಾಹಿತಿನ ತಲುಪಿಸೋಕೂತ ಜಿಲ್ಲಾಧಿಕಾರಿಗ ಹೇಳೋಳೋ. ಇಂದು ಖುದ್ದಾಗಿ ಜಿಲ್ಲಾಧಿಕಾರಿಗ ಕುಶಾಲನಗರ ತಾಲೂಕಿನ ವಾಲ್ನೂರು ತ್ಯಾಗತೂರು ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಖುದ್ದಾಗಿ ಪರಿಶೀಲನೆ ನಡೆಸಿದೋ. ಪೊನ್ನಂಪೇಟೆನ ಕೊಡವ ಸಮಾಜದ 2025-28 ಅವಧಿನ ಚುನಾವಣೆ ಇದೇ ತಾರೀಕು 30ಕ್ಕೆ ಹೊತ್ತಾರೆ. 8 ಗಂಟೆಯಿಂದ ಹಿಂಬೊತ್ತು 4 ಗಂಟೆಗೆ ಮುಟ್ಟ ನಡೆದಿದೆ. ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8.5 ಗಂಟೆಗೆ ಆಖೇರಿ ಆದಂಗೆ ಕಳೆದ 24 ಗಂಟೆ ಸಮಯದಲ್ಲಿ ಸರಾಸರಿ 126.79 mm ಮಳೆ ಆಗುಟ್ಟು ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 143.30 mm ಮಳೆ. ವಿರಾಜಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 155.30 mm. ಪೊನ್ನಂಪೇಟೆ ತಾಲೂಕಲ್ಲಿ 120.28 mm ಮಳೆ. ಸೋಮರಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 112.65 mm ಮಳೆ ಆಗುಟ್ಟು ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2859 ಅಡಿ. ಇಂದಿನ ನೀರಿನ ಮಟ್ಟ 2834.70 ಅಡಿ ಗೊತ್ತಾಗುಟ್ಟು. ವಿರಾಜಪೇಟೆಯಲ್ಲಿ ಭಾರೀ ಸುರಿಯುತ್ತಿದ್ದ ಮಳೆಯ ಕಾರಣದಿಂದ ಮುಂಜಾಗ್ರತಾ ಕ್ರಮ ಆಗಿ ಪುರಸಭೆ ಕಡೆಯಿಂದ ಕಾಳಜಿ ಕೇಂದ್ರನ ಸಂತ ಅನ್ನಮ್ಮ ಶಾಲೆಯಲ್ಲಿ ತೆರೆಯಲಾಗುತ್ತು. ಅಪಾಯದ ಅಂಚಿನಲ್ಲಿದ್ದ ಸಾರ್ವಜನಿಕರು ಇದರ ಸದುಪಯೋಗನ ಪಡ್ಕೊಳ್ಳುವ ಹಂಗೆ ವಿರಾಜಪೇಟೆ ಪುರಸಭೆನ ಮುಖ್ಯ ಅಧಿಕಾರಿ ನಾಚಪ್ಪ ಅವು ಮಾಹಿತಿ ಕೊಟ್ಟೋಳು. ವಿಶ್ವ ಪರಿಸರದ ದಿನಾಚರಣೆನ ಅಂಗ ಆಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಕೊಡಗು ಕಡೆಯಿಂದ ಪರಿಸರ ಸಂರಕ್ಷಣೆ ಬಗಲಿ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಿಗೆ ಇದೇ ತಿಂಗಳ 31ರಂದು ಹೊತ್ತಾರೆ 9 ಗಂಟೆಗೆ ಪ್ರಬಂಧ ಮತ್ತೆ ಚಿತ್ರ ಬಿಡಿಸುವ ಪೈಪೋಟಿನ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆ ಕೊಡವ ಸಮಾಜ ಅಂಗಸಂಸ್ಥೆ ಮಡಿಕೇರಿ ಇಲ್ಲಿ ಏರ್ಪಾಡು ಮಾಡಿಳೋ. ಈ ವರ್ಷದ ಘೋಷವಾಕ್ಯ ಜಾಗತಿಕ ಆಗಿ ಪ್ಲಾಸ್ಟಿಕ್ ಮಾಲಿನ್ಯನ ಕೊನೆಗೊಳಿಸುವುದು. ಪೈಪೋಟಿಲಿ ಭಾಗವಹಿಸುವವು ಹೆಸರನ್ನ ನೋಂದಾಯಿಸಿ ಕನಕ ಜಾಸ್ತಿ ಮಾಹಿತಿ ಬೇಕಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಡಿಕೇರಿ ಇವರಿಂದ ಕೇಳಿ ತಿಳ್ಕನಕ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಶುರು ಆಗಿದ್ದು ಮುಂದಿನ ಮುಂಗಾರು ಮಳೆಗಾಲದ ದಿನಲಿ ನದಿಲಿ ನೀರಿನ ಹರಿವು ಜಾಸ್ತಿಯಾಗಿದ್ದು ಸಾರ್ವಜನಿಕರ ಸುರಕ್ಷತೆನ ಮತ್ತೆ ಸಾರ್ವಜನಿಕ ಆಸ್ತಿಪಾಸ್ತಿಗಳ ರಕ್ಷಣೆನ ಹಿತದೃಷ್ಟಿಯಿಂದ ಹೊಯ್ಗೆ ಸಾಗಿಸುವುದು, ಮರದ ದಿಮ್ಮಿಗಳ ಸಾಗಣೆ ಮತ್ತೆ ಬೇರೆ ಬೇರೆ ಸರಕು ಸಾಗಾಣಿಕೆನ ಕೊಡಗು ಜಿಲ್ಲೆಯಾದ್ಯಂತ ಮಳೆಗಾಲದ ಆಖೀರಿಗೆ ಮುಟ್ಟ ಸಂಪೂರ್ಣ ನಿಷೇಧಿಸೋತ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಮಾಹಿತಿ ಕೊಟ್ಟೋಳು. ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಬಿಆರ್ ನಾಗೇಂದ್ರ ಪ್ರಸಾದ್ ಅವು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ನೀಡಲಾದ ಆತಿಥ್ಯ ಇನಾಮಿಗೆ ಭಾಜನರಾಗಳು. ಮೇ 29ಕ್ಕೆ ಬೆಂಗಳೂರಲ್ಲಿ ಈ ಇನಾಮ್ನ ಜಂಬರ ನಡೆದಿದೆ. 2025-26 ಸಾಲಿನ ಡಾ ಎಪಿಜೆ ಅಬ್ದುಲ್ ಕಲಾಂ ವಸತಿ ಕಾಲೇಜ್ ಕೊಡ್ಲಿಪೇಟೆ ಸೋಮರಪೇಟೆ ತಾಲೂಕು ಕೊಡಗು ಜಿಲ್ಲೆ ಶುರುವಿನ ಪಿಯುಸಿ ತರಗತಿಗೆ ಪುಕ್ಸಟೆ ಆಗಿ ಪ್ರವೇಶಕ್ಕೆ ಅರ್ಜಿನ ಕರೆದೊಳೋ. ಅರ್ಜಿ ಹಾಕಿಕೆ ಮೇ 9 ಆಖೀರಿ ದಿನ ಆಗುಟ್ಟು ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಮೌಲಾನಾ ಆಜಾದ್ ಭವನ ಎಫ್ಎಂಸಿ ಕಾಲೇಜ್ ಹತ್ರ ಮಡಿಕೇರಿ ಕೊಡಗು ಜಿಲ್ಲೆ ಇವರಿಂದ ಕೇಳಿ ತಿಳ್ಕನಕೃತ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆನ ಅಧಿಕಾರಿಗ ತಿಳಿಸಿಯೋಳೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ತಾವಳಗೇರಿ ಕುಂದೂರು ಶ್ರೀ ಭದ್ರಕಾಳಿ ದೇವಿರ ನಮ್ಮೆ ಇದೇ ಇರೋ ತಳಂಗ್. ನಾಳೆ ಚೋವಾ ಚನ್ನಡಪ ಮಧ್ಯಂತರ ಮೀದ ದಂಡು ಗಂಟೆಗೆ ಭದ್ರಕಾಳಿ ದೇವಸ್ಥಾನದ ದಂಡು ಮೊಗ ಕೂಡುವ ಭಕ್ತಂಗೆಲ್ಲ ಬಂತು ದೇವಳ ಆಶ್ರವದ ಪಡೆದೋಣಂದು ತಕ್ಕಮುಕ್ರಿಯ ಪಿಂಜ ದೇವಸ್ಥಾನ ಸಮಿತಿ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಕಟ್ಟಡಿತ. ನಿಮ್ಮ ಮನೆ, ಕಚೇರಿ, ತೋಟ, ಜಮೀನು, ಹೋಮ್ ಸ್ಟೇಗಳ ಭದ್ರತೆಗಾಗಿ ಎಲ್ಲಾ ಶೈಲಿಯ ಕಾಂಪೌಂಡ್ ವಾಲ್ಸ್, ಸಿಮೆಂಟ್ ಪೋಲ್ಸ್, ಫೆನ್ಸಿಂಗ್, ರೆಡಿಮೇಡ್ ಶೀಟ್ ಗಳು, ಲೇಬರ್ ಶೆಡ್, ತಂತಿಬೇರಿ, ಚೈನ್ ಲಿಂಕ್, ಅಲ್ಲದೆ ಭದ್ರತೆ ನೀಡುವ ಗಟ್ಟಿ ಮುಟ್ಟಾದ ಕಾಂಕ್ರೀಟ್ ಐಟಮ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ. ಹಿಮಾಲಯ ಕಾಂಪೌಂಡ್ ವಾಲ್, ಚರ್ಚ್ ಸ್ಟ್ರೀಟ್, ವಿರಾಜಪೇಟೆ. ನ್ಯಾಯೋಚಿತ ಬೆಲೆ, ಗುಣಮಟ್ಟ, ದೀರ್ಘವಾಡಿಕೆ ನಮ್ಮ ಗ್ಯಾರಂಟಿ. ಸಂಪರ್ಕಿಸಿ ಮಾಲೀಕರ ರೋಹಿತ್ ಭೀಮಯ್ಯ 9008888957. ನಂಬರ್ ಮತ್ತೊಮ್ಮೆ 9008888957.

ಇದನ್ನ ಆದ ನೆಲೆ ಪರಿಸರ ಸಂರಕ್ಷಣೆ ರೀದ ಪ್ರಾಥಮಿಕ ಪಿಂಜ ಹೈಸ್ಕೂಲ್ ಮಕ್ಕಕ್ಕ ಇದೇ ತಿಂಗಳ 31 ಪೊಲಾಕ 9:30 ಪ್ರಬಂಧ ಪಿಂಜ ಚಿತ್ರ ಕುರಿಪ ಪೈಪೋಟಿನ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸ್ಕೂಲ್ ಸಭಾಬಾಡಲ್ ನಡ್ತುವ. ಕೂಡಿ ಆಡೋಕು ಇರಾದೆ ಉಳ್ಳ ಮಕ್ಕ ಅಲ್ಲಿಯೇ ಬಂದಿತ್ತು ಪೆದ ಕೊಡ್ಕೋಲು. ಅವರ ವಿವರಕ್ಕೆ 7760734447 ಫೋನ್ ನಂಬರ್ಲು ಕರ್ಟರಿಯಲು ಒಂದು ಕೊಡಗು ಪ್ರಾದೇಶಿಕ ಕಚೇರಿಯ ಪರಿಸರ ಅಧಿಕಾರಿ ರಘುರಾಮ್ ಅರಿಚಿಟ್ಟಿತ್ತು. ಕೊಡಗು ಜಿಲ್ಲೆಯಲ್ಲಿ ಕೈಂಜ 4-5 ಕಾಲತಿಂಜ ಬುದ್ಧಂಡುಳ್ಳ ಭಾರಿ ಮಳೆಂಜ ಭೂ ಕುಡುಂದಿತ್ತು ಪ್ರಾಣಹಾನಿ ಸಾರ್ವಜನಿಕ ಆಸ್ತಿಪಾಸ್ತಿಕ ತೊಂದರೆ ಆಯಿತು. ಕೊಡಗು ಸುಮಾರೆಲ್ಲ ರೋಡ್ ಇಕ್ಕಟ್ಲು ಉಳ್ಳ ಅನಗೊಂಡು ಮಳೆಗಾಲ ಶುರುವಾಯಿತು. ನೆಲತ್ಲು ತೇವಾಂಶ ಅವರ ಆಯ್ತಿಪ್ಪನಗೊಂಡು ಅವರ ಭಾರ ಪೊರ್ತ ವಾಹನ ಓಡಿ ಕಳಿಪಾನ ಗುಂಡು ಭೂಮಿ ಕುಡಿದು ಪೋಪ ಸಾಧ್ಯತೆ ಉಂಡು. ಇದನ್ನು ಅರಿಂಜಂಡು ಜಿಲ್ಲೆಯ ರೋಡ್ ಸಾರ್ವಜನಿಕ ಆಸ್ತಿಪಾಸ್ತಿ